ಬೇವು, ಹೊಂಗೆ, ಹತ್ತಿಕಾಳು, ಹರಳು, ಶೇಂಗಾ ಇತ್ಯಾದಿ ಹಿಂಡಿ ಗೊಬ್ಬರಗಳನ್ನು ಸುಮಾರು 250-500 ಕಿಲೋಗ್ರಾಂ ಪ್ರತಿ ಹೆಕ್ಟೇರ್ ಪ್ರಮಾಣದಲ್ಲಿ ಮಣ್ಣಿಗೆ ಬೆರೆಸುವುದು ಸೂಕ್ತ. ಇವುಗಳಿಂದ ಪೋಷಕಾಂಶಗಳ ಲಭ್ಯತೆ ನಿಧಾನವಾಗಿರುವುದರಿಂದ ಬಹುವಾರ್ಷಿಕ ಬೆಳೆಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ. ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದ ಗೊಬ್ಬರವನ್ನು ಜೈವಿಕ ಗೊಬ್ಬರಗಳೆಂದು ಕರೆಯಲಾಗುತ್ತದೆ. ಅಧಿಕ ಸಂಖ್ಯೆಯಲ್ಲಿ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರುವುದು ಅತ್ಯವಶ್ಯಕ. ನೈಸರ್ಗಿಕ ಭೂಮಿ ಮತ್ತು ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಪೋಷಕಾಂಶಗಳು ಸಸ್ಯಗಳಿಗೆ ದೊರೆಯುವಂತೆ ಮಾಡುವಲ್ಲಿ ಜೈವಿಕ ಗೊಬ್ಬರಗಳು ಸಹಾಯಕವಾಗಿವೆ. ಕೃಷಿ ವಾರ್ತೆ ಕೇಳಿದ್ರಿ. ಇನ್ನ ಬದಾಮಿ ತಾಲೂಕು ಕುಕನೂರಿನ ಶಂಕರಪ್ಪ ಕೇಶಪ್ಪ ಕಿಳ್ಳಿ ಕ್ಯಾತರ್ ಹಾಗೂ ಮೇಳದವರಿಂದ ಕಿಳ್ಳಿ ಕ್ಯಾತರ ಆಟ ಐರಾವಣ ಮೈರಾವಣ. ಪಾದಕ್ಕೆ ಧೀರ ಪರಿಪಾತ್ರ ಆಗುವೆ. ಏಳು ಬಾಲಕ, ಜೈವಾಗ್ಲಿ ಮೇಲೆ ಕೇಳು, ನನ್ನ ಸ್ತೋತ್ರ ಮಾಡ್ಲಿಕ್ಕೆ ಕಾರಣ ಯಾವುದು? ಕಂಧ ಗಜಾನನ ಗಣಪತಿ, ಈ ರಂಗ ಭೂಮಿಯಲ್ಲಿ ಪುಣ್ಯಾತ್ಮರ ಗ್ರಾಮದಲ್ಲಿ ಇವತ್ ಮಾಡಿ ತೋರಿಸ್ತಕ್ಕಂತ ಚರಿತ್ರ ಯಾವುದು? ಐರಾವಣ ಭೈರಾವಣ ಕಥಾ. ಈ ಕಥೆಯಲ್ಲಿ ಯಾವ ವಿಘ್ನಗಳು ಬಾರದಂತೆ ದಯವಿಟ್ಟು ವರವನ್ನು ದಯಪಾಲಿಸಿ ದೇವಲೋಕಕ್ಕೆ ಗಮನ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಕಂಧ, ನಿನ್ನ ಕಥಾ ನೀನು ಪ್ರಾರಂಭ ಮಾಡು. ನಿನ್ನ ಅಟೆಂತದ್ದು ಮನೋಜಕ್ಕಂಥದ್ದು, ಕುಂತು ಕೇಳುವವರಿಗೂ ನಿಂತು ನೋಡುವವರಿಗೂ ಈ ಲೋಕ ಪರ್ವತಾದರೂ ಸಿಗುತ್ತಿರುವುದು. ಕಂಧ, ನಾನು ಬಂದು ಬಾಳ ಒಳ್ಳೆಯಾತು. ಅಪ್ನಿ ಕೊಡು ಕಂದ, ನಾನು ದೇವಲೋಕಕ್ಕೆ ಹೋಗುತ್ತೇನೆ. ನಮೋ ನಮಸ್ಕರಿಸುವೆ, ಕಲ್ಯಾಣವಾಗಲಿ. ನೋಡ್ರಿ, ಇಲ್ಲಿಗೆ ಈ ಕಥಾಭಾಗವನ್ನ, ಐರಾವಣ ಭೈರಾವಣ ಕಥಾಭಾಗವನ್ನ ಪ್ರಾರಂಭ ಮಾಡುತ್ತೇನೆ. ನೋಡಪ್ಪ ದದಿಫಲ, ಏನು ಹೇಳಬೇಕಾಗಿದೆ ದದಿಫಲ? ನೋಡು ಗುರುಗಳೇ, ಶುಕ್ರಾಚಾರ್ಯಗಳೇ, ನಿನ್ನಿನ ಸಮಯದಲ್ಲಿ ಏನಾಯ್ತಂತ ನಿಮಗ ಗೊತ್ತದ? ಲಂಕಾದಲ್ಲಿ ಇರ್ತಕ್ಕಂಥ ರಾವಣೇಶ್ವರನನ್ನ ರಾಮ ಲಕ್ಷ್ಮಣರು ಬಂದ್ರು ಕೊಲೆ ಮಾಡಿಬಿಟ್ರು. ಈ ಸುದ್ದಿ ತೆಗೆದುಕೊಂಡು ಹೋಗಿ ಪಾತಾಳ ಲಂಕಾಕ್ಕೆ ಹೇಳಬೇಕು ಗುರುಗಳೇ. ಹೌದಪ್ಪ ದಧಿಬಲ, ನಾನಾದ್ರೂ ಅದಕ್ಕೆ ಬಂದೇನಿ. ಈ ಸುದ್ದಿಯನ್ನು ತೆಗೆದುಕೊಂಡು ಹೋಗಿ ಪಾತಾಳ ಲೋಕಕ್ಕೆ ಹೋಗಿ ಪಾತಾಳ ಲೋಕದಲ್ಲಿ ಇರ್ತಕ್ಕಂತ ಐರಾವಣ ಭೈರಾವಣಿಗೆ ತಿಳಿಸ್ತಕ್ಕದ್ದು ನಡಿವಂತ ನಾವು ನಡ್ರಿ ಗುರುಗಳೇ. ಅಪ್ಪ ಐರಾವಣ

ನೋಡು ತಮ್ಮ, ಆ ರಾಮ ಮತ್ತು ಲಕ್ಷ್ಮಣರು ಇವತ್ತೊಂದ್ ದಿವಸ ಲಂಕಾದಲ್ಲಿ ಅವರದ್ದು ವಸ್ತಿ ಆಗ್ತದಂತೆ. ಹೌದ್ರಿ? ಅದಕ್ಕ ಹೋಗಿ ಅವರ ಒಂದು ಮಲಗಿಕೊಂಡಿರ್ತಕ್ಕಂತ ಮಂಚ ರಾತ್ರೋ ರಾತ್ರಿ ಅದನ್ನ ಹರಕೆ ಕುರಿಗಂತೆ ಕಡಿದು ಅದನ್ನ ತೆಗೆದುಕೊಂಡು ಬರುವಂತವನಾಗು. ಅಣ್ಣ ಆಯ್ತು ಅಣ್ಣ, ನೀವು ಹೇಳಿದಂತೆ ಅವನ ಮಂಚವನ್ನು ತೆಗೆದುಕೊಂಡು ಬರುತ್ತೇನೆ, ಹೋಗಿ ಬರುತ್ತೇನೆ ಅಣ್ಣ. ತಮ್ಮ ಭೈರವನಿಗೆ ಜಯವಾಗಲಿ. ರಾಮಚಂದ್ರ ಮಹಾರಾಜ್ ಕೀ ಜೈ. ಶ್ರೀ ಹರಿ ರಾಮಚಂದ್ರ, ನಮೋ ನಮಸ್ಕಾರ ಸ್ವೇ ರಾಮಚಂದ್ರ. ಏಳು ಏಳು ಹನುಮಂತ, ನೋಡು ಹನುಮಂತ, ನಿನ್ನ ಸಮಯದಲ್ಲಿ ಏನಾಯ್ತು? ಸೀತೆಯನ್ನು ತೆಗೆದುಕೊಂಡು ಹೋದ ರಾವಣ, ಅದಕ್ಕಾಗಿ ನಿನ್ನ ಸಮಯದಲ್ಲಿ ರಾವಣ, ಅಕ್ಷಯ ಕುಮಾರ್, ಇಂದ್ರಜಿತ, ಕುಂಭಕರ್ಣ ಎಲ್ಲರೂ ದೀಪದ ಕಿಡಿಯಂತೆ ಪ್ರಾಣ ಕೊಟ್ಟರು ಹನುಮಂತ. ನೋಡು ಹನುಮಂತ, ನಿನ್ನೆ ಅಯೋಧ್ಯಕ್ಕೆ ಹೋಗಬೇಕಂದ್ರ ನಮಗೆ ಸಮಯ ಉಳಿಲಿಲ್ಲ, ಅದಕ್ಕಾಗಿ ಇವತ್ತೊಂದ್ ದಿವಸ ವಸ್ತಿ ಆಗ್ತದೆ ಇಲ್ಲಿ ನಮ್ದು. ನೋಡು ಹನುಮಂತ, ಎಲ್ಲಾ ರಾಕ್ಷಸರು ಸತ್ತಾರಂತ ತಿಳಿದುಕೊಳ್ಳುವಂತಿಲ್ಲ, ಕೆಲವೊಂದು ಮಂದಿ ಗಿಡ ಆಗಿ ನಿಂತಾರ, ಕೆಲವೊಂದು ಮಂದಿ ಮರ ಆಗಿ ನಿಂತಾರ. ಅದಕ್ಕಾಗಿ ಇವತ್ತಿನ ದಿವಸ ರಾತ್ರಿ ನೀನು ನಮ್ಮ ಮಂಚವನ್ನ ಕಾಯ್ಲಿಕ್ಕೇ ಬೇಕು. ಹರಿರಾಮ್ ಪ್ರಭು. ಆಯ್ತು ಭಗವಂತ, ನನ್ನ ಪ್ರೌಢದಕ್ಕಿಂತ ಹೆಚ್ಚಿಗೆ ನಿಮ್ಮ ಮಂಚ ಕಾಯುತ್ತೇನೆ, ನಿಶ್ಚಿಂತೆಯಾಗಿ ಮಲಗು ಭಗವಂತ. ಆಯ್ತು, ಹನುಮಂತಗೆ ಜಯವಾಗಲಿ. ನೋಡ್ರಿ ದೈವ, ನಾನು ಈ ಮಂಚ ಕಾಯಕ್ ಹಂಗ ಕುಂತರ ನಡೆದುಲ್ಲ, ನಾನು ಬಾಲಿನ ಕ್ವಾಟಿ ಕಟ್ತೇನೆ, ಮೇಲೆ ಆಕಾಶಕ್ಕೆ ಮುಟ್ಟಿಸುವೆ, ಕೆಳಗೆ ಭೂಮಿಗೆ ಮುಟ್ಟಿಸುವೆ. ಮುಟ್ಟಿಸಿಕೊಂಡು ನಡಕ ಇಲ್ಲೇ ಈ ಬಾಲಿನ ಕ್ವಾಟಿದಾಗ ನಾನು ಕುಳಿತುಕೊಂಡು ಬಿಡುವೆ. ಹೇಳ್ರಿ, ಈ ರಾಮ ಲಕ್ಷ್ಮಣರ ಮಂಚ ತೆಗೆದುಕೊಂಡು ಹೋಗಬೇಕಂತ ಬಂದಿರ್ತಕ್ಕಂಥ ಭೈರವನ ನಾನು ಇಲ್ಲಿ ನೋಡಿದ್ರೆ ಈ ಬಾಲಿನ ಕ್ವಾಟಿ ಸರಿಸಿ, ಈ ಕೋಡ್ಗನ ಸರಿಸಿ ಒಳಗೆ ಹೋಗಿ ಮಂಚ ತರುವುದು ನನ್ನ ಕೈಯಿಂದ ಸಾಧ್ಯವಿಲ್ಲ. ಈ ಒಂದು ಎರಡು ಕಪ್ಪಿಗಳು ಇಲ್ಲ ದೈವ, ಸಾವಿರಾರು ಕಪ್ಪಿಗಳು ತುಂಬಿಕೊಂಡಾವ. ಇಂಥ ದೇವತಾ ಮಂಚ ಒಯ್ಯಬೇಕಾದ್ರೆ ಏನು ಮಾಡಬೇಕು ನಾನು? ಓಹೋ, ಈಗ ನನಗೆ ಹೊಳಿತು ದೈವ, ಇವರ ಕಡೆ ಇದ್ದಾನೆ ಯಾರು? ನಮ್ಮ ಚಿಕ್ಕಪ್ಪ ವಿಭೀಷ್ಣ. ನನ್ನ ರೂಪ ಬಿಟ್ಟು ಆ ಚಿಕ್ಕಪ್ಪನ ರೂಪ ಧಾರಣ ಮಾಡಿ ಈ ಕಪಿಗೆ ಮೋಸಗೊಳಿಸುತ್ತೇನೆ ನಾನು. ಓಹೋ ಹನುಮಂತ, ಯಾಕೋ ಹನುಮಂತ ಗಾಬರಿ ಆಗಿಲ್ಲ? ಇಲ್ಲ, ಯಾರಾದ್ರೂ ವೈರಿ ಬಂದ್ರ ಅಂತ ಹೇಳ್ಕಾಸ ನೋಡಿದೆ ನಾನು. ಇಲ್ಲ ಇಲ್ಲ, ಯಾವ ವೈರಿ ಬಂದಿಲ್ಲ. ನೋಡು ಹನುಮಂತ, ನೀನಿಲ್ಲಿ ಹೊರಗೆ ಕಾಯ್ಕೊಂತ ಕುಂತಿಯಪ್ಪ, ಒಳಗೆ ಹೋಗಿ ಮನ್ಸು ಯಾರಾದ್ರೂ ಹೋದ್ರೆ ಏನು ಮಾಡ್ತೀನಿ ನೀನು? ಅದಕ್ಕೆ ಏನು ಮಾಡಬೇಕಂತ ಮಾಡಿರುವೆ ವಿಭೀಷ್ಣ. ನೋಡು, ನೀನು ಹೊರಗೆ ಕುಂತ ಕಾಯಿ, ನಾನು ಒಳಗೆ ಹೋಗಿ ರಾಮನ ಮನ್ಸದ ಬುಡಕ ಕುಂತು ರಾಮನನ್ನು ಕಾಯುತ್ತೇನೆ. ಓಹೋಹೋ, ನನಗೆ ಹೆಚ್ಚಿನ ಪ್ರೀತಿ ನಿಂದು ರಾಮನ ಮೇಲಿದ್ದಂತೆ ಕಾಣುತ್ತಿರುವುದು. ಆಯ್ತು ಆಯ್ತು, ನಾನು ಹೊರಗೆ ಕುಂದಿರ್ತೇನೆ, ನೀ ಒಳಗೆ ಕಾಯಿ. ಆಯ್ತು ಬರುವಂತ. ನೋಡ್ರಿ ದೈವ, ಈ ಕಪಿಗೆ ಒಂದೆರಡು ಸಿವಿದ ಮಾತು ಮಾತಾಡಿ ಒಳಗೆ ಬಂದೆಲ್ಲ, ಇಂಥ ದೇವತಾ ಮಂಚ ನಾನು ಹೇಗೆ ಮಾಯಿ ಮಾಡಬೇಕು? ಈ ಮಂಚ ತಲೆಯ ಮೇಲೆ ಇಟ್ಟುಕೊಂಡು ಈ ಖಡ್ಗದಿಂದ ಈ ಭೂಮಿಯನ್ನು ಕಡಿದು ಐಕ್ಯಾಗಿ ಹೋಗಬಿಡುವೆ ನಾನು. ಏನಾಯ್ತು, ಏನಿದು ಸಫಳ? ನಳಜಿನಿಲ್ ಜಾಮಂತ್ರಿ ಅಧೀರ, ವಿಭೀಷ್ಣ ಅಧೀರ, ಅಯ್ಯೋ ರಾಮ, ರಾಮನ ಮಂಚವಿಲ್ಲ ದೈವ, ಎಲ್ಲಿ ಹೋದ ರಾಮ? ಅಯ್ಯೋ ಘಾತವಾಯಿತು, ಘಾತವಾಯಿತು ದೈವ, ಮೋಸವಾಯಿತು ಹರಿಯೇ, ಘಾತವಾಯಿತು ಹರಿಯೇ, ರಾಮನ ಮಂಚವಿಲ್ಲ. ರಾಮ ರಾಮ ಎಂದೇ ರಾಮ ನಮ

ನೋಡು ಮಾರುತಿ, ನಾನು ರಾಮನ ಮಂತ್ರ ಓದಿಲ್ಲ. ಎಲೇ, ನೀನಿಲ್ದ ಮತ್ತಾರು ಓದಿರಬಹುದು? ಓಹೋ ದೈವ, ಈಗ ನನಗೆ ಜ್ಞಾಪಕಕ್ಕೆ ಬಂತು. ನನ್ನ ರೂಪ ಧಾರಣ ಮಾಡಿ ಭೈರಾವಣಿ ಏನಾದರೂ ಮಂತ್ರ ಓದಿರಬೇಕು. ಎಲೇ ಹಗ್ಗಿನಂಥವಣೆ, ಅಲ್ಲೋ ಒಬ್ಬರ ರೂಪ ಒಬ್ಬಗೆ ಹೇಗೆ ಬರ್ತದೋ ಹಗ್ಗಿನಂಥವಣೆ. ಇಲ್ಲ ಪುಣ್ಯಾತ್ಮ, ನಾವು ಹಾಗೆ ಮಾಡಿಕೊಂಡೇವ, ಹಾಗೆ ಕಲ್ತೇವ ನಾವು. ಹಾಗ ನೋಡ್ರಿ, ಅಣ್ಣ ಶತಗಂಟ್ರಾವಣ, ಆರು ಶತಗಂಟ್ರಾವಣನ ರೂಪ ನಮ್ಮ ಅಣ್ಣ ರಾವಣಗೆ ಬರ್ತಿತ್ತು, ಆರು ಹತ್ತು ತಲೆ ರಾವಣಗೆ ಬರ್ತಿತ್ತು, ಆ ಹತ್ತು ತಲೆ ರಾವಣನ ರೂಪ ಕುಂಭಕರ್ಣಗೆ ಬರ್ತಿತ್ತು, ಅವನ ರೂಪ ಐರಾವಣ ಭೈರಾವಣ ದಧಿಬಲ ಎಲ್ಲರಿಗೂ ಬರ್ತದ. ಲೇ, ಹಾಗಾದ್ರೆ ಅವನ ರೂಪ ತೋರಿಸ್ಕೊಡು, ಈಗಿಂದೀಗಲೇ ನನ್ನ ಬಿಡುತ್ತೇವೆ. ಅಪ್ಪ ತೋರಿಸ್ಕೊಡ್ತೀನಿ, ಈಗಿಂದೀಗಲೇ ನೋಡುವಂತವರಾಗಿ ತೋರಿಸು ನೋಡು. ಓಹೋ ಓಹೋ, ಹೌದು ಹೌದು ದೈವ, ಈಗಾದ್ರೂ ನಿನಗೆ ಗೊತ್ತಾಯ್ತೇನಪ್ಪ. ಓಹೋ ನೋಡು ವಿಭೀಷ್ಣ, ಸುಮ್ಮನೆ ನಿನ್ನನ್ನು ಕೊಲೆ ಮಾಡಿ ಬಿಡ್ತಿದ್ದೇವೆ. ಹೌದು, ಆ ಮಂತ್ರ ಎಲ್ಲಿ ಓದಿರ್ತಾರ ನೋಡಪ್ಪ. ಭೈರಾವಣ ಭೈರಾವಣ ಕೂಡಿ ಪಾತಾಳ ಲೋಕದಾಗದಾರ ದೈವ ಅವರು, ಆ ಮಂಚ ತೆಗೆದುಕೊಂಡು ಹೋಗಿ ಕಳಕಾ ಭುವನೇಶ್ವರಿ ಗುಡಿಯಲ್ಲಿ ಇಟ್ಟಿರ್ತಾರ. ಅದನ್ನ ನಾಳೆ ಹೊತ್ತು ಅಂಟ್ರೆ ದೇವಿ ವಾರ ದೇವಿಗೆ ಬಲಿ ಕೊಟ್ಟು ಬಿಡ್ತಾರ. ಓಹೋ, ಹಾಗಾದ್ರೆ ಆ ಮಂಚ ತರುವಂತ ವ್ಯವಸ್ಥೆ ಹಾಗದ ನೋಡಪ್ಪ. ಆ ಮಂಚ ತರಬೇಕಾದ್ರೆ ಮೊದಲು ದ್ವಾರ ಬಾಗಿಲಕ್ಕೆ ಹೋಗಬೇಕು. ಅಲ್ಲಿ ಮಂಚ ಹನುಮಂತ ಅಂತಿರ್ತಾನೆ, ಆ ಮಂಚ ಹನುಮಂತನ ಜೊತೆ ಹೋಗಿ ಮಾತನಾಡಿ ಆ ದೇವತಾ ಮಂಚ ತರುವಂತ ವ್ಯವಸ್ಥೆಯನ್ನ ಮಾಡು ಹನುಮಂತ ನೀನು. ಆಯ್ತಾಯ್ತು, ನಾನು ಆ ಮಂಚವನ್ನು ತೆಗೆದುಕೊಂಡು ಬರುತ್ತೇನೆ, ಹೋಗಿ ಬರುತ್ತೇನೆ. ವಿಷ್ಣು ಹೋಗಿ ಬಾ. ನೋಡು ಸುಗ್ರಿ, ಆ ದೇವತಾ ಮಂಚ ನಾನು ತೆಗೆದುಕೊಂಡು ಬರಕ್ಕೆ ಹೊರಟಿದ್ದೇನೆ, ನಾನು ಹೋಗಿ ಬರುತ್ತೇನೆ, ನೀ ಇಲ್ಲೇ ಇರುವಂಥವನಾಗು. ಆಯ್ತು ಆಯ್ತು ಹನುಮಂತ, ಹೋಗಿ ಬರುವಂಥವನಾಗು. ಆಯ್ತು, ಈಗಿಂದೀಗಲೇ ಮಂಚ ತೆಗೆದುಕೊಂಡು ಬರಲಿಕ್ಕೆ ಹೋಗುವೆ ನಾನು. ಗುರುದೇವಾ ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ರಾಮ ಗುರುದೇವಾ. ರಾಮ ರಾಮ ರಾಮ ಕೃಷ್ಣ ಗುರುದೇವಾ. ಜಾನಕಿ ಪತಿಯ ನಿನ್ನ ನಾಮ, ಪತಿಯ ನಿನ್ನ ನಾಮ, ದಶರಥ ಸುತನೇ ನಿನ್ನ ನಾಮ, ಜಾನಕಿ ಪತಿಯ ಗುರುದೇವಾ. ರಾಮ ರಾಮ ರಾಮ ರಾಮ ರಾಮ, ರಾಮ ರಾಮ ರಾಮ ಕೃಷ್ಣ ರಾಮ. ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ರಾಮ ಗುರುದೇವಾ. ಲಂಕಾ ಪರಿಪಾಲ ಮಾಡುವಂತಹ ಐರಾವಣ ಮತ್ತು ಭೈರಾವಣರ ಸೇವಕನಾಗಿರ್ತಕ್ಕಂಥ ಮೋಚನಮತ್ ನಾನು. ಯಾರೋ ಬರ್ತಿದ್ದಾರೆ ದೈವ. ಹರಿರಾಮ್ ಪ್ರಭು. ಅಪ್ಪ, ಯಾರೋ ಒಬ್ಬ ಹುಡುಗ ಕುಳಿತುಕೊಂಡಾಣ. ಈ ಹುಡುಗನ ಮಾತಾಡಿಸ್ಕೊಂತ ಕುಳಿತ್ರ ನನಗೆ ಸಮಯ ಆಗ್ತದ. ಇಲ್ಲ ಇಲ್ಲ, ನಾ ಈಗಿಂದೀಗ ಹುಡುಗಗ ಮಾತಾಡಿಸ್ಲಾರ್ದ ಒಳಗ ಹೋಗುವೆ ನಾನು. ಎಲೇ, ಯಾರೋ ನೀನು ಹೇಳ್ದ ಕೇಳ್ದ ಒಳಗ ಹೊರಟಿರುವೆ. ಯಾರು ಕಪಿ ನೀನು? ಯಾರು ನೀನು? ನಾನು ಈ ಲಂಕಾ ಬಾಗಲ ಕಾಯುವಂತವ ನಾನು. ಓಹೋ ನೋಡು ಪುಣ್ಯಾತ್ಮ, ನೋಡ್ಬೇಕು ಲಂಕಾ ಸೌಂದರ್ಯ ನೋಡ್ಬೇಕಂತಾರ ಜನ ಹೊಗಳ್ತಾರ. ಪಾತಾಳ ಲಂಕಾ ನೋಡ್ಬೇಕಂತ ಜನ ಹೊಗಳ್ತಾರ. ಅದಕ್ಕಾಗಿ ಲಂಕಾ ನೋಡ್ಬೇಕಂತೇಳಿ ಬಂದೇನೆ ಪುಣ್ಯಾತ್ಮ. ನಾನು ಚಾರಲ್ಲ, ಚೋರಲ್ಲ, ಕಪಟಿ ಅಲ್ಲ. ನನ್ನನ್ನು ಒಳಗು ಬಿಡಪ್ಪ. ಇಲ್ಲ ಇಲ್ಲ, ಬಂದು ಬಂದವ್ರಿಗೆ ಒಳಗು ಬಿಡಬೇಕಂತ ಇಲ್ಲಿ ನಾನು ಕುಂತಿಲ್ಲ. ನೀನ್ ನನ್ನನ್ನು ಬಿಡ್ಲಿಲ್ಲ ಅಂದ್ರ ನೀನು ಉಳಿಯೋದಿಲ್ಲ. ಅಮ್ಮಮ್ಮ, ನನ್ನನ್ನು ಕೊಲೆ ಮಾಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಉಂಟೆ? ಅದರ ಸಂಶಯ ಹಾಕ್ನೆ. ನೋಡು ಬಾಲ, ಹುಟ್ಟಿ ಬರ್ಲಿಕ್ಕೆ ಹುಲ್ಲಲ್ಲ, ಚಿಗುತ ಬರ್ಲಿಕ್ಕೆ ಕರ್ಕಿ ಬೇರಲ್ಲ. ನಿನಗೆ ಜೀವದಾನ ಕೊಡ್ತೇನೆ, ಜೀವಂತವಾಗಿ ಇರು ಹೋಗು. ಅಲೇ, ಜೀವದಾವಣೆಯನ್ನು ತೆಗೆದುಕೊಳ್ಳಕ್ಕೆ ನಾನೇನ ರಣ ಹೇಳಿ ಮಗನಲ್ಲ. ಹೌದ್ರಿ, ನನ್ನ ಜೊತೆ ಯುದ್ಧ ಮಾಡಿ ಒಳಗ ಹೋಗು. ಬಾಲ, ನನಗೆ ಸಮಯವಿಲ್ಲ, ನಾನು ಯುದ್ಧ ಮಾಡಕ್ ಸಮಯವಿಲ್ಲ. ನಾನು ಮೂರು ಮುಷ್ಟಿ ಗುದ್ದುತ್ತೇನೆ, ನೀ ಕುಳಿತುಕೋ. ನೀ ಮೂರು ಮುಷ್ಟಿ ಗುದ್ದು ನಾ ಕುಳಿತುಕೋತೇನೆ. ಹಾಗಾದ್ರೆ ನಾನೇ ಮೊದಲು ಗುದ್ದುವೇನು? ಹೇಳಾರ್ದ ಕೇಳಾರ್ದ ಒಳಗ್ ಹೊರಟಾವ ನೀನು. ಅದಕ್ಕಾಗಿ ನಾನು ಗುತ್ತೆ, ನೀನು ಕುಳಿತುಕೋ. ವೈರೇ, ನಾ ಬ್ಯಾಡ್ ಅಂದ್ರೆ ನನ್ನ ಮಾತು ಕೇಳಾರ್ದ ಒಳಗ್ ಹೊಂಟಿಯ? ಭೂದೇವಿಗೆ ಬಾರೋಗಿ ಬೇಡ. ಹರಿರಾಮ್ ಪ್ರಭು, ಇನ್ನ ಉಳಿ ಇನ್ನ. ಎಲೆ, ನಿನ್ನ ಮೂರು ಮುಷ್ಟಿ ಖರೆ, ನಂದು ಒಂದ ಮುಷ್ಟಿ ಖರೆ. ನೋಡು ಬಾಲ, ಹುಟ್ಟಿ ಬರ್ಲಿಕ್ಕೆ ಹುಲ್ಲಲ್ಲ, ಚಿಗತ ಬರ್ಲಿಕ್ಕೆ ಕರ್ಕಿ ಬೇರಲ್ಲ. ನಿನಗೆ ಜೀವದಾನ ಕೊಡ್ತೇನೆ, ಜೀವಂತವಾಗಿ ಇರು ಹೋಗು. ಅಲೇ, ಜೀವದಾನ ಪಡೆದುಕೊಳ್ಳಾಕ ನಾ ನಿನ್ನ ರಣ ಹೇಳಿ ಮಗನಲ್ಲ. ಸರಿಯಾಗಿ ಕೂಡ ಸರಿಯಾಗಿ ಕುಂದಿರ್ತೇನೆ, ಗೊತ್ತು. ಹಾಗಾದ್ರೂ ಕೂಡ್ತೀಯ? ಹೌದು. ಜಲ ಜಲ ರಾಮ. ಹೇಳು. ಬ್ಯಾಡ ಬ್ಯಾಡ ಪುಣ್ಯಾತ್ಮ, ನಿನಗೈಯಲ್ಲಿ ಬೇಕಾದಲ್ಲಿ ಪರವಾನಗಿ ಅದ, ನನಗ ಗುದ್ದಿ ಕೊಲೆ ಮಾಡಬೇಡಯ್ಯ ನೀನು. ಎಲೇ, ಗುದ್ದು ಅಂತ ಇನ್ನು ಎರಡು ಮುಷ್ಟಿ ಅದಾವ, ಸರಿಯಾಗಿ ಕುಂದ್ರು ನಾನು ಗುದ್ದೇ ಬಿಡ್ತೇನೆ. ಬ್ಯಾಡ ಬ್ಯಾಡಪ್ಪ, ಬ್ಯಾಡ, ನೀ ಎಲ್ಲಿ ಬೇಕಾದಲ್ಲಿ ಹೋಗು. ನೋಡು ಬಾಲ, ನಿನಗ ನಾ ಗುದ್ದುವಾಗ ನೀ ರಾಮ ಅಂತ ಹೇಳಿ ಯಾಕೆ ಬಿದ್ದೆ? ನೀ ರಾಮ ಯಾವಾಗ ಅಂದೆಲ್ಲ ಆವಾಗ ನನ್ನ ಮುಷ್ಟಿ ಅರ್ಕಳಿ ಆಯ್ತು. ಪೂರ್ಣ ನನ್ನ ಗುದುಕಿ ಬಿದ್ದಿದ್ರೆ ನೀ ಎಲ್ಲಿ ಉಳಿತಿದ್ದಿ? ನೋಡು ತಂದೆ, ನಾ ರಾಮ ಯಾಕನ್ನೆ ಅಂದ್ರ? ಹೌದು, ಮತ್ತು ನೀ ರಾಮ ಯಾಕಂದಿ? ಮತ್ತು ನಿನ್ನ ತಂದೆ ತಾಯಿಗಳು ಯಾರು? ಮತ್ತು ನೀನು ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಿರುವೆ? ಇದೆಲ್ಲ ಕೇಳಿಕೊಂಡು ಒಳಗೆ ಹೋಗಬೇಕಂತ ನನ್ನ ಇಚ್ಛಾ ಅದ. ನೋಡು ಪುಣ್ಯಾತ್ಮ, ನನ್ನ ಹುಟ್ಟಿನ ಬಗ್ಗೆ ಕೇಳ್ತೀಯ? ನನ್ನ ತಂದೆ ತಾಯಿ ಬಗ್ಗೆ ಕೇಳ್ತೀಯ ಪುಣ್ಯಾತ್ಮ? ಹೇಳ್ತೇನೆ ಕೇಳು. ನನ್ನ ತಂದೆ ಹನುಮಂತ, ತಾಯಿ ಮೇನಕಾದೇವಿ, ನನ್ನ ಹೆಸರು ಮಂಚ ಹನುಮಂತ. ಹೇಯ್, ಏನು ಮಾತಾಡಿಬಿಟ್ಟೆ ನೀನು? ಎಲ್ಲ ಸುಳ್ಳ ಹೇಳಿಬಿಟ್ಟಿಯಲ್ಲ. ತಂದೆ ಹನುಮಂತ ಎಲ್ಲದಾನ? ಹನುಮಂತನ ಹೆಂಡತಿ ಎಲ್ಲದ? ಸ್ವಲ್ಪ ಕೇಳು ಪುಣ್ಯಾತ್ಮ, ಮತ್ತು ನೀವು ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಿರುವೆ? ಸ್ವಲ್ಪ ಕೇಳು ಪುಣ್ಯಾತ್ಮ, ನನ್ನ ತಂದೆ ಹನುಮಂತ ಲಂಕಾಕ್ಕೆ ಬೆಂಕಿ ಹಚ್ಚಿ ಆಕಾಶದ ಮೇಲೆ ಹಾರುವ ಸಮಯದಾಗ ನನ್ನ ತಂದೆಯ ಬೆವರಿನ ಹನಿ ನನ್ನ ತಾಯಿಯ ಮುಖದ ಮೇಲೆ ಬಿತ್ತಂತ. ನನ್ನ ತಾಯಿ ಏನ್ ಮಾಡ್ತಿದ್ಳು? ನನ್ನ ತಾಯಿ ನದಿಯಲ್ಲಿ ಬಟ್ಟೆಯನ್ನು ಒಗಿಲಕ್ಕತ್ತಿದ್ಳಂತ. ಆ ಒಗೆಯುವ ಸಮಯದಾಗ ನನ್ನ ತಂದೆಯ ಬೆವರಿನ ಹನಿ ನನ್ನ ತಾಯಿಯ ಮುಖದ ಮೇಲೆ ಬಿದ್ದು ಆ ಬೆವರಿನ ಹನಿಯನ್ನು ನುಂಗಿ ನನ್ನ ತಾಯಿ ನನಗೆ ಗರ್ಭ ನಿಂತುಕೊಂಡಾಳ. ಆವಾಗ ನನ್ನ ತಾಯಿ ನನ್ನ ಗರ್ಭಗೆ ನಿಂತುಕೊಂಡಾಗ ಈ ಐರಾಣು ಭೈರಾವಣರು ನನ್ನ ತಾಯಿಯನ್ನ ಹಿಡಿದುಕೊಂಡು ಬಂದು ಹೆಚ್ಚು ಊಟ ಮಾಡ್ಯಾರ. ಊಟ ಮಾಡಿದ ಮೇಲೆ ನನ್ನನ್ನು ಬಾಲ ಮಗುವದ ಅಂತೇಳಿ ನನ್ನನ್ನು ಜೋಪಾನ ಮಾಡ್ಯಾರ. ಅದಕ್ಕೆ ಪುಣ್ಯಾತ್ಮ, ತಂದೆ ಹನುಮಂತ, ತಾಯಿ ಮೇನಕಾದೇವಿ, ನನ್ನ ಹೆಸರು ಮಂಚ ಹನುಮಂತ. ಓಹೋ ಬಾಲ, ಹಾಗಾದ್ರೆ ನಿನ್ನ ತಂದೆ ಹನುಮಂತ ಅಂದ್ರೆ ನಾನೇ? ಹಾ, ನಿಜವಾಗ್ಲು? ನಿಜವಾಗ್ಲು ನಿನ್ನ ತಂದೆ ಹನುಮಂತ ನಾನೇ. ಪಾದ ಸಾಕ್ಷಿ, ಪಾದ ಸಾಕ್ಷಿ ನೀನೇ. ಅಯ್ಯೋ ತಂದೆ, ನಂದು ತಪ್ಪಾಯ್ತು. ತಂದೆ ಒಳಗ್ ಹೋಗ್ರಿ ನೀವು, ಒಳಗ ಶ್ರೀರಾಮನ ಮಂಚ ಓದಾರ. ಹೌದಾ? ನನ್ನ ರಾಮನ ಮಂಚ ತೆಗೆದುಕೊಂಡು ಹೋದಾರ? ಒಳಗೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು ನೋಡ್ರಿ ತಂದೆ. ಒಳಗೆ ಹೋಗಬೇಕಾದ್ರೆ ಎಲ್ಲ ಹೆಣ್ಮಕ್ಳು ನೀರಿನ ಕೊಡ ತೆಗೆದುಕೊಂಡು ಹೋಗ್ತಾರ, ಹೊಸ್ತಿಲ ಮೇಲೆ ನೀರು ಸುರಿತಾರ. ಆ ನೀರಿನಲ್ಲಿ ನೀವು ಭೃಂಗಿ ಹುಳ ಆಗಿ ಹೋಗಿ ಬೀಳ್ರಿ. ಆ ಭೃಂಗಿ ಹುಳ ಆಗಿ ಹೋಗಿ ಬಿದ್ದು ಆ ಹೊಸ್ತಿಲ ಒಳಗಿಂತ